ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಸಿರ್ವಾರ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಕೃಷಿ ಅಧಿಕಾರಿ ಫವಿದಾ ಬೇಗಂ ಅವರೊಡನೆ ಸಂದರ್ಶನ. ನಂತರ ಬೀಜ ಬಿತ್ತನೆ ಮಾಡಲು ಯಾಂತ್ರೀಕೃತ ಕೂರಿಗೆಗಳ ಮಹತ್ವ ಕುರಿತು ಡಾ ಕೆವಿ ಪ್ರಕಾಶ್ ಅವರಿಂದ ಮಾಹಿತಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಸಿಳ್ಳೆಕ್ಯಾತ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಸಿರ್ವಾರ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಕೃಷಿ ಅಧಿಕಾರಿ ಫವಿದಾ ಬೇಗಂ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರ್ವಾರ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಜೊತೆಗೆ ಈ ಭಾಗದಲ್ಲಿ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಏನೇನು ಕೃಷಿ ಪರಿಕರಗಳು ಮುಂಗಾರು ಹಂಗಾಮಿಗೆ ಸಿಗ್ತಾ ಇದ್ದಾವೆ, ಮುಂಗಾರು ಹಂಗಾಮಿನ ಸಿದ್ಧತೆ ಈ ಭಾಗದಲ್ಲಿ ಹೇಗೆ ನಡೆದಿದೆ ಮತ್ತು ಜೊತೆಗೆ ಕೃಷಿ ಇಲಾಖೆ ಯಾವ ರೀತಿ ರೈತರಿಗೆ ಸ್ಪಂದನೆಯನ್ನು ಮಾಡ್ತಾ ಇದೆ, ಏನೇನು ಒಂದು ಕೃಷಿ ಪರಿಕರಗಳು ಕೃಷಿ ಯೋಜನೆಗಳು ರೈತರಿಗಾಗಿದ್ದಾವೆ ಅಂತಕ್ಕಂಥ ವಿಚಾರವನ್ನು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಶ್ರೀಮತಿ ಫವಿದಾ ಬೇಗಂ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಬನ್ನಿ ಅವರ ವಿಚಾರವನ್ನು ಕೇಳೋಣಂತ. ಮೇಡಮ್ ಅವರೇ ಹೇಳಿ, ನಿಮ್ಮ ರೈತ ಸಂಪರ್ಕ ಕೇಂದ್ರ ಭಾಗದಲ್ಲಿ ಅಂದರೆ ಸಿರ್ವಾರ ಹೋಬಳಿ ಇಲ್ಲಿ ಮಳೆ ಅದು ಹೇಗಾಗಿದೆ, ಹೇಗನಿಸದೆ ಮುಂಗಾರು ಒಂದು ಹಂಗಾಮಿನ ಪರಿಸ್ಥಿತಿ ಚೆನ್ನಾಗಿದೆ ರೈತರಿಗೆ ಬಿತ್ತನೆ ಮಾಡಲಿಕ್ಕೆ ಒಣಬೇಸಾಯದಲ್ಲಿ, ಜೊತೆಗೆ ನೀರಾವರಿ ರೈತರಿಗೆ ಇನ್ನೂ ಕಾಲ ಇದೆ, ಏನೇನು ಬೆಳೆಗಳಿಗೆ ಹೋಗ್ತಾ ಇದ್ದಾರೆ? ರೈತ ಬಂದವರಿಗೆ ನಮಸ್ಕಾರ. ಸಿರ್ವಾರ ಹೋಬಳಿಯಲ್ಲಿ ವಾಡಿಕೆಗಿಂತ ಈ ವರ್ಷನೂ ಚೆನ್ನಾಗಿ ಮುಂಗಾರು ಚೆನ್ನಾಗಿ ಪ್ರಾರಂಭವಾಗಿದೆ. ಒಣ ಬೇಸಾಯದಲ್ಲಿ ರೈತರು ಜಾಸ್ತಿ ಈಗ ಹತ್ತಿ ಕಡೆನೇ ವಾಲ್ತಾ ಇದ್ದಾರೆ. ನಾ ವಿನಂತಿ ಈ ಮೂಲಕ ಏನಂತಂದ್ರೆ, ಹತ್ತಿ ವಾಣಿಜ್ಯ ಬೆಳೆಯಾಗಿರೋದ್ರಿಂದ ನೀವು ಹತ್ತಿನ ಬಿಟ್ಟು ಮತ್ತೆ ಮಿಶ್ರ ಬೆಳೆನ ತಗೋರಿ. ಹತ್ತಿ ಜೊತೆಗೆ ಬೇರೆ ಮಿಶ್ರ ಬೆಳೆಗಳು ಲೈಕ್ ದ್ವಿದಳ ಧಾನ್ಯಗಳಾಗಲಿ ಅವೆಲ್ಲ ತಗೋರಿ. ಆಮೇಲೆ ನೀರಾವರಿ ಬೆಳೆಗಳಲ್ಲಿ ಈಗ ನಿಮ್ಗೆ ಇನ್ನೂ ಟೈಮ್ ಇದೆ. ನೀರಾವರಿ ಜುಲೈ ಆಗಸ್ಟಲ್ಲೆಲ್ಲ ನೀವು ಭತ್ತ ನಾಟಿ ಮಾಡೋ ಟೈಮ್ ಇರೋದ್ರಿಂದ ಈಗೆಲ್ಲ ನೀವು ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಆಗಿರೋ ಹೆಸರಾಗಲಿ ಉದ್ದಾಗಲಿ ಅಥವಾ ನಮ್ಮ ಕಡೆ ಹಸಿರೆಲೆ ಗೊಬ್ಬರ ಅಂತೇಳಿ ಡಯಾನ್ಶ ಅಂತೇಳಿನೂ ಕೊಡ್ತಾ ಇದೀವಿ ನಮ್ಮ ಇಲಾಖೆಯಿಂದ. ಅದನ್ನೆಲ್ಲ ಹಾಕೋದ್ರಿಂದ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದ್ರಿಂದ ಬೆಳೆಗಳಿಗೆ ನೀವು ರಾಸಾಯನಿಕಗಳನ್ನು ಕಡಿಮೆ ಮಾಡಬಹುದು, ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಬಹುದು. ಈಗ ಒಣಬೇಸಾಯದಲ್ಲಿ ರೈತರು ಯಾವ ಬೆಳೆಗೆ ಹೋಗ್ತಾ ಇದ್ದಾರೆ? ಮುಖ್ಯವಾಗಿ ಒಣಬೇಸಾಯದ ರೈತರಿಗೆ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರು ಹಂಗಾಮಿಗೆ ಏನೇನು ಒಂದು ಬೀಜಗಳ ಲಭ್ಯತೆ, ಯಾವ ಬೆಳೆಗೆ ಈ ಭಾಗದಲ್ಲಿ ಜಾಸ್ತಿ ಒಣಬೇಸಾಯದ ರೈತರು ಹೋಗ್ತಾ ಇದ್ದಾರೆ? ಸಿರಿವಾರ ಹೋಬಳಿ ಮೇಜರ್ಲಿ ಬಂದ್ಬಿಟ್ಟು 70% ಬಂದ್ಬಿಟ್ಟು ನೀರಾವರಿನೇ ಇದೆ. ಇಲ್ಲಿ 30% ಏರಿಯಾ ಒಣ ಬೇಸಾಯ ಬರುತ್ತೆ. ಅದರಲ್ಲಿ ಮೇಜರ್ ಆಗಿ ಹತ್ತಿ, ತೊಗರಿ, ಬೇರೆ ಬೆಳೆಗಳು ಬಂದ್ಬಿಟ್ಟು ಮೆಣಸಿನಕಾಯಿ. ಈಗೀಗ ರೈತರು ಮೆಣಸಿನಕಾಯಿ ಕಡೆನೂ ಹೋಗ್ತಾ ಇದ್ದಾರೆ ಸರ್. ತೊಗರಿ ಬೀಜ ಲಭ್ಯತೆ ಇದೆಯಾ ನಿಮ್ಮಲ್ಲಿ? ಯಾವ ತಳಿ ಕೊಡ್ತಾ ಇದ್ದೀರಿ? ರೇಟ್ ಅದು ಹೇಗಿದೆ ತೊಗರಿ ಬೀಜ ಮತ್ತು ಸಜ್ಜೆ? ಹತ್ತಿ ಬೀಜ ಅಂತೂ ಕೊಡೋದಿಲ್ಲ ನೀವು, ಬಿಟಿ ಹತ್ತಿ ಬೀಜ. ಬಿಟಿ ಹತ್ತಿ ಬೀಜವನ್ನು ಹೊರಗಡೆ ಖರೀದಿ ಮಾಡುವಂಥ ರೈತರಿಗೆ ಏನು ಸಲಹೆ ಸೂಚನೆ ಕೊಡ್ತೀರಿ? ನಿಮ್ಮಲ್ಲಿ ಏನು ಬೀಜದ ಲಭ್ಯತೆ ಇದೆ? ನಮ್ಮಲ್ಲಿ ಒಣ ಬೇಸಾಯ ರೈತರಿಗಾಗಿ ತೊಗರಿ TS3RM ನಮ್ಮ ವಿಶ್ವವಿದ್ಯಾಲಯ ಡೆವಲಪ್ ಮಾಡಿದ ವೆರೈಟಿನೇ ಇದೆ. ಇದು ಬಂದ್ಬಿಟ್ಟು ಸಾಮಾನ್ಯ ರೈತರಿಗೆ 425 ಒಂದು ಪ್ಯಾಕೆಟ್ಗೆ ಕೊಡ್ತಾ ಇದ್ದೀವಿ ಸಬ್ಸಿಡಿ ದರದಲ್ಲಿ. ಮತ್ತು SC ST ರೈತರಿಗೆ 362 ದರದಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ಹತ್ತಿ ಬೆಳೆಯೋ ರೈತರಲ್ಲಿ ನಂದು ಕಳಕಳಿಯ ವಿನಂತಿ ಏನಂತಂದ್ರೆ, ನೀವು ಕಂಪಲ್ಸರಿ ಅಧಿಕೃತ ಮೂಲದಿಂದನೇ ನೀವು ಹತ್ತಿ ಬೀಜಗಳನ್ನು ತಗೋರಿ. ಕಂಪಲ್ಸರಿ ಬೀಜಗಳು ತಗೊಂಡಿದ್ದಕ್ಕೆ ಬಿಲ್ ತಗೋರಿ. ಆಮೇಲೆ ಒಳ್ಳೆ ಮಳೆ ಆದರೆ ಮತ್ತೆ ಮಣ್ಣಿನಲ್ಲಿ ತೇವಾಂಶ ಇದ್ರೆ ಮಾತ್ರ ಹತ್ತಿನ ಇಡ್ರಿ. ಇದರಿಂದ ಹತ್ತಿ ಫೇಲ್ ಆಗೋ ಚಾನ್ಸಸ್, ನಿಮ್ಮ ಬೀಜ ಫೇಲ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಬೀಜೋಪಚಾರ ಕಂಪಲ್ಸರಿ ಮಾಡಿ. ಬೀಜೋಪಚಾರ ಮಾಡೋದ್ರಿಂದ ಬೆಳೆಯ ಮೊದಲ ಹಂತದಲ್ಲೇ ನಾವು ಬಹಳಷ್ಟು ಕೀಟ ರೋಗ ಬಾಧೆಗಳನ್ನು ತಡೆಗಟ್ಟಬಹುದು. ಮಳೆಯಾದ ಸಿರಿವಾರ ತಾಲೂಕಿನಲ್ಲಿ ಎಷ್ಟು ಮಳೆ ಪ್ರಮಾಣ ಇಲ್ಲಿವರೆಗೆ ಎಷ್ಟಾಗಿದೆ ಅನ್ನೋದು ಏನಾದರೂ ಇದೆಯಾ? ಹೇಗೆ ಬಿತ್ತನೆ ಮಾಡಲಿಕ್ಕೆ ಒಳ್ಳೆ ಒಂದು ಹದ ಇದೆ ಅಂತೀರಾ ಒಣಬೇಸದ ರೈತರಿಗೆ? ಕಂಟಿನ್ಯೂಸ್ ಮಳೆ ಬರ್ತಾ ಇರೋದ್ರಿಂದ ಈಗ ಆಲ್ಮೋಸ್ಟ್ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ರೈತರು ಆರಾಮ್ಸೆ ಈ ಸಲ ಬೇಗನೆ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಬಿತ್ತನೆ ಮಾಡ್ಕೋಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್. ತೊಗರಿ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಾರೆ? ಯಾಕಂದ್ರೆ ನಿಮ್ಮಲ್ಲಿ ಸಿಗ್ತಕ್ಕಂತ TS3R ಬೀಜೋಪಚಾರ ಮಾಡಿದಂತ ಬೀಜನೇ ಇರುತ್ತೆ, ಅಂತವ್ರಿಗೆ ವಿಶೇಷವಾಗಿ ಬಹಳಷ್ಟು ಗೊಡ್ಡು ರೋಗ ಬರ್ತಾ ಇರತ್ತೆ. ಆಮೇಲೆ ನೀರಾವರಿಯಲ್ಲಿ ತೊಗರಿಯನ್ನು ಹಾಕುವಂತ ರೈತರಿದ್ದಾರೆ, ಅವ್ರಿಗೆ ಏನಾದರೂ ಸಲಹೆ ಸೂಚನೆಗಳು ಕೊಡ್ತೀರಾ? ಯಾವ ರೀತಿ ಇಲ್ಲಿ ಮುನ್ನೆಚ್ಚರಿಕೆಯನ್ನು ತಗೋಬೇಕು ನೀರಾವರಿಯಲ್ಲಿ ಹಾಕುವಂಥವ್ರು ಒಣಬೇಸದಲ್ಲಿ ಹಾಕುವಂಥವ್ರು? ಫಸ್ಟ್ ನೀವು ಸ್ಟಾರ್ಟ್ ಆಗೋದೆ ಲ್ಯಾಂಡ್ ಪ್ರಿಪ್ರೇಷನ್ ಅಂದ್ರೆ ನೀವು ನಿಮ್ಮ ಹೊಲನ ಪ್ರಿಪೇರ್ ಮಾಡ್ಕೊಳ್ಳೋದು. ಫಸ್ಟ್ ನೀವು ಮಾಗಿ ಉಳುಮೆ ಮಾಡ್ಕೊಳ್ಳೇಬೇಕು. ಈಗ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಜಾಸ್ತಿ ಗೊಡ್ಡು ರೋಗದಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ಅಂತೇಳಿ ಕೇಳಲ್ಪಟ್ಟಿದ್ದೇನೆ ನಾನು. ಸೊ ಅದಕ್ಕೆ ಫಸ್ಟ್ ನೀವು ಮಾಗಿ ಉಳುಮೆ ಮಾಡ್ಕೋರಿ. ಇದರಿಂದ ಮಣ್ಣಿನಲ್ಲಿರುವ ಪ್ಯಾಥೋಜನ್ಸ್ ಪೆಟ್ಸ್ ಎಲ್ಲ ಸತ್ತೋಗ್ತವೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ. ಅದಾದ್ಮೇಲೆ ನೀವು ಕಂಪಲ್ಸರಿ ರೈಸೋಬಿಯಂ ಇಂದ ಬೀಜನ ಬೀಜೋಪಚಾರ ಮಾಡಿ. ಇದರಿಂದ ಸಾರಜನಕ ಅಂಶನ ಜಾಸ್ತಿ ಮಾಡಬಹುದು ಮಣ್ಣಲ್ಲಿ. ಯಾಕಂದ್ರೆ ಇದು ದ್ವಿದಳ ಧಾನ್ಯ ಆಗಿರೋದ್ರಿಂದ ರೈಸೋಬಿಯಂ ಏನ್ ಮಾಡುತ್ತಂತಂದ್ರೆ ನೈಸರ್ಗಿಕದಲ್ಲಿರುವ ಸಾರಜನಕವನ್ನು ತನ್ನ ಬೇರ್ನಲ್ಲಿ ಹಿಡ್ಕೊಳ್ಳಕ್ಕೆ, ಅಂದ್ರೆ ತೊಗರಿ ಬೇರ್ನಲ್ಲಿ ಹಿಡ್ಕೊಳ್ಳಕ್ಕೆ ರೈಸೋಬಿಯಂ ಸಹಕಾರಿ ಮಾಡೋದ್ರಿಂದ ಕಂಪಲ್ಸರಿ ನೀವು ರೈಸೋಬಿಯಂನಿಂದ ಬೀಜೋಪಚಾರ ಮಾಡಿ. ಆಮೇಲೆ ಒಣ ಬೇಸಾಯ ರೈತರೆಲ್ಲ ಕಂಪಲ್ಸರಿ ಬೀಜೋಪಚಾರ ಮಾಡಿ ಬಿತ್ತಲೇಬೇಕು. 30-40 ದಿನ ಆದಮೇಲೆ ಕುಡಿ ಚೂಟೋದು ಅಂತೇಳಿ ಮಾಡಲೇಬೇಕು. ಇದರಿಂದ ಇಳುವರಿ ಜಾಸ್ತಿ ಮಾಡಬಹುದು, ಬ್ರಾಂಚ್ಗಳು ಜಾಸ್ತಿ ಆಗಿ ತೊಗರಿ ಬೆಳೆಯಲ್ಲಿ ಇಳುವರಿ ಜಾಸ್ತಿನ ಪಡ್ಕೋಬಹುದು. ಆಮೇಲೆ ನಿಮ್ಮಲ್ಲಿ ಬೀಜೋಪಚಾರ ಮಾಡ್ಲಿಕ್ಕೆ ಏನಾದರೂ ಔಷಧಿಗಳು ಸಿಗ್ತಾ ಇದ್ದಾವ? ಹೇಗೆ ಟ್ರೈಕೋಡರ್ಮಾ ಇರಬಹುದು, ಬೇರೆ ಬೇರೆ ಔಷಧಿಗಳು, ಜೊತೆಗೆ ಲಘು ಪೋಷಕಾಂಶಗಳು ಏನೇನು ರೈತ ಸಂಪರ್ಕದಲ್ಲಿ ರೈತರಿಗೆ ಸಿಗ್ತಾ ಇದಾವೆ? ನಮ್ಮಲ್ಲಿ ಟ್ರೈಕೋಡರ್ಮಾ ಅಂತೂ ಈಗ ಸದ್ಯಕ್ಕೆ ಲಭ್ಯ ಇದೆ ಸರ್. ಇದು ಎಲ್ಲ ಬೆಳೆಗಳಿಗೂ ಬೀಜೋಪಚಾರ ಮಾಡಬಹುದು, ನಾಟ್ ಓನ್ಲಿ ಫಾರ್ ಪಲ್ಸಸ್, ಎಲ್ಲ ಬೆಳೆಗಳಿಗೂ ಬೀಜೋಪಚಾರ ಮಾಡಬಹುದು. ಆಮೇಲೆ ಲಘು ಪೋಷಕಾಂಶಗಳು ಬಂದ್ಬಿಟ್ಟು ಜಿಂಕ್ ಮತ್ತೆ ಜಿಪ್ಸಮ್ ಬರೋದ್ರಲ್ಲಿ ಇದೆ. ಈಗ ಸದ್ಯಕ್ಕೆ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಮುಂದೆ ಬರುತ್ತೆ. ಜಿಂಕ್ ಅನ್ನ ಯಾವ ಬೆಳೆಗೆ ಹಾಕ್ಲಿಕ್ಕೆ ರೈತರಿಗೆ ಹೇಳ್ತಾ ಇದ್ದೀರಿ? ನಾವು ಕಂಪಲ್ಸರಿ ಪ್ಯಾಡಿ ಫಾರ್ಮರ್ಸ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಹೇಳ್ತಾರೆ ಎಕರೆಗೆ 10 kg ಸರ್. ಹೇಗೆ ಕೊಡ್ತಾ ಇದ್ರಿ ಜಿಂಕು? ಎಷ್ಟು ಕೆಜಿ ಪ್ಯಾಕೆಟ್ ಇರುತ್ತೆ ಅದು ರೈತರಿಗೆ? ಯಾವ ರೇಟಲ್ಲಿ ಜಿಂಕು ಸಿಗುತ್ತೆ ನಿಮ್ಮ ರೈತ ಸಂಪರ್ಕ ಕೇಂದ್ರದಿಂದ? ಸರ್ ಇದು 10 kg ಪ್ಯಾಕೆಟ್ ಇರುತ್ತೆ. ಇದು ಬಂದ್ಬಿಟ್ಟು 1300 ರೂಪಾಯಿಗೆ 50 kg ಬ್ಯಾಗ್ ಕೊಡ್ತೀವಿ ಸರ್. ಇನ್ನು ವಿಶೇಷವಾಗಿ ಈ ಭಾಗದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಥವಾ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಸಲ ಮುಂಗಾರು ಹಂಗಾಮಿಗೆ ಅಂತ ರೈತರಿಗೆ ಏನು ಹೇಳ್ತೀರಿ? ಯಾವ್ಯಾವ ಬೆಳೆಗಳು ಬರ್ತವೆ ಸಿರಿವಾರ ಒಂದು ತಾಲೂಕಿನಲ್ಲಿ? ಜೊತೆಗೆ ಕೊನೆ ದಿನಾಂಕ ಏನಿದೆ? ಸಿರಿವಾರ ಭಾಗದ ರೈತರು ಬೆಳೆ ವಿಮೆಯನ್ನು ಮಾಡಿಸ್ಬೇಕಾದ್ರೆ ಯಾವ ರೀತಿ ಎಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾ ಅಥವಾ ಎಲ್ಲಿ ಹೋಗಿ ಮಾಡಿಸ್ಬೇಕು ಸ್ವಲ್ಪ ಹೇಳಿ. ಇದು ಮುಖ್ಯವಾದ ವಿಷಯ ಈ ಟೈಮಲ್ಲಿ. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಎಲ್ಲ ರೈತರು ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಇದೊಂಥರ ನಿಮ್ಮ ಬೆಳೆಗಳಿಗೆ ಪಾಲಿಸಿ ಮಾಡಿಸಿದಂಗೆ. ಸೊ ಬೆಳೆ ಹಾಳಾಗಿದ್ರೆ ಅಷ್ಟೇ ಬರುತ್ತೆ, ಹಾಳಾಗಲಿಲ್ಲ ಅಂತಂದ್ರೆ ಬರಲ್ಲ ಅಂತ ಯಾರು ಆ ಥರ ಇಟ್ಕೊಳ್ಬೇಡ್ರಿ. ಇಟ್ಸ್ ಲೈಕ್ ಎ ಪ್ರಿಕಾಷನರಿ ಮೀಜರ್. ಸೊ ಅದಕ್ಕೋಸ್ಕರ ಕಂಪಲ್ಸರಿ ನೀವೆಲ್ಲರೂ ಬೆಳೆ ವಿಮೆ ಮಾಡಿಸಿ. ಇಲ್ಲಿ ಹೋಬಳಿ ಮಟ್ಟದ ಬೆಳೆಗಳು ಮತ್ತು ಗ್ರಾಮ ಪಂಚಾಯತ್ ಮಟ್ಟದ ಬೆಳೆಗಳು ಅಂತೇಳಿ ಇರ್ತವೆ. ಹೋಬಳಿ ಮಟ್ಟದ ಬೆಳೆಗಳಾಗಲಿ ಭತ್ತ ನೀರಾವರಿ, ನಮ್ಮ ಕಡೆ ಮೇಜರ್ ಇರೋದು ಭತ್ತ ನೀರಾವರಿ, ಇದು ಹೋಬಳಿ ಮಟ್ಟದ ಬೆಳೆ ಆಗಿರುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ 16/8/2022. ಆಮೇಲೆ ಗ್ರಾಮ ಪಂಚಾಯತ್ ಮಟ್ಟದ ಬೆಳೆಗಳಂತಂದರೆ ಭತ್ತ ನೀರಾವರಿ, ಅದನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/8/2022. ಮತ್ತು ಇತರ ಬೆಳೆಗಳು, ಇದು ಹೋಬಳಿ ಮಟ್ಟದ ಮುಖ್ಯ ಬೆಳೆಗಳಲ್ಲಿ ಭತ್ತ ನೀರಾವರಿ ಬರುತ್ತೆ. ಇತರ ಬೆಳೆಗಳಂತಂದರೆ ಹತ್ತಿ ನೀರಾವರಿ, ಹತ್ತಿ ಮಳೆಯಾಶ್ರಿತ, ಭತ್ತ ಮಳೆಯಾಶ್ರಿತ, ಹೆಸರು ಮಳೆಯಾಶ್ರಿತ, ಈ ಬೆಳೆಗಳಿಗೆಲ್ಲ 31/7/2022 ಕೊನೆಯ ದಿನಾಂಕವಾಗಿದೆ. ಆಮೇಲೆ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆಗಳಲ್ಲಿ ಇತರೆ ಬೆಳೆಗಳಾದ ಸೂರ್ಯಕಾಂತಿ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ ಮತ್ತು ಸಜ್ಜೆ ಮಳೆಯಾಶ್ರಿತ, ಈ ಬೆಳೆಗಳಿಗೆಲ್ಲ 31/7/2022 ಕೊನೆಯ ದಿನಾಂಕವಾಗಿದೆ. ಸೊ ದಯವಿಟ್ಟು ಎಲ್ಲ ರೈತರು ತಮ್ಮ ಬೆಳೆಗಳಿಗೆ ಪಾಲಿಸಿ ಮಾಡಿಸಿ ನಿಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡಿ ಅಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಕೋರ್ಕೊಂತೇನೆ. ಬೆಳೆ ವಿಮೆಯನ್ನು ಮಾಡಿಸ್ಬೇಕಾದ್ರೆ ಎಲ್ಲಿ ಹೋಗಿ ಮಾಡಿಸ್ಬೇಕು ರೈತರು? ರೈತರು ತಮ್ಮ ಆಧಾರ್ ಕಾರ್ಡ್, ಪಹಣಿ ಪಾಸ್ ಪುಸ್ತಕವನ್ನು ತೆಗೆದುಕೊಂಡು ಹತ್ತಿರದ CSC ಕೇಂದ್ರ, ಸಾಮಾನ್ಯ ಸೇವೆ ಕೇಂದ್ರಗಳಿಗೆ ಹೋಗಿ ಅಲ್ಲಿ ತಮ್ಮ ಅರ್ಜಿಯನ್ನು ನೋಂದಣಿ ಮಾಡಿಕೊಳ್ಳಬೇಕು. ಮತ್ತೆ ಅವ್ರ ಕಡೆಯಿಂದ ಕಂಪಲ್ಸರಿ ರಿಸಿಪ್ಟ್ ತಗೊಂಡು ನೀವು ಅದನ್ನ ರಿಸಿಪ್ಟ್ನ ಮೇಂಟೈನ್ ಮಾಡಿರಬೇಕು ಕಂಪಲ್ಸರಿ. ಈಗ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಅವರು ಕಂತನ್ನ ಕಟ್ಟಿಸುವತರ ದುಡ್ಡನ್ನ ಬೆಳೆ ವಿಮೆ ಕಂತನ್ನ ಅಲ್ಲೇ ಕಟ್ಟಬಹುದು ರೈತರು, ಹೇಗೆ ಅಥವಾ ಬ್ಯಾಂಕಿಗೆ ಕಟ್ಟಬೇಕು? ಇದು ಸಾಲ ಪಡೆದ ಬೆಳೆಗಾರರಿಗೆ ಕಂಪಲ್ಸರಿ ಬೆಳೆ ವಿಮೆ, ಕಂಪಲ್ಸರಿ ಬ್ಯಾಂಕ್ ಅವರೇ ಕಟ್ ಮಾಡ್ಕೊಂತಾರೆ ಅದು ಸಾಲದ ಅಮೌಂಟ್ ಅಲ್ಲಿ ಬೆಳೆ ಸಾಲ ಪಡೆದವಂತವ್ರಿಗೆ. ಬೆಳೆ ಸಾಲ ಪಡೆಯಲಾರದ ರೈತರು ಕಂಪಲ್ಸರಿ CSC ಕೇಂದ್ರಗಳಿಗೆ ಹೋಗಿ ನೋಂದಣಿ ಮಾಡ್ಕೋಬೇಕು, ಅಲ್ಲೇ ನಿಮ್ಮ ಬೆಳೆ ವಿಮಾ ಕಂತನ್ನು ಅಲ್ಲೇ ಪಾವತಿ ಮಾಡಬಹುದು ಸರ್. ಇನ್ನ ವಿಶೇಷವಾಗಿ ಈ ಒಂದು ಹೋದ್ಸಲ ಅಂದ್ರೆ ಮುಂಗಾರು ಹಂಗಾಮಿಗೆ ರೈತರು ಈಗಾಗಲೇ ಏನು ಫಸಲ್ ವಿಮಾ ಮಾಡಿಸಿದಂತವ್ರು 2021-22 ಸಾಲಿನಲ್ಲಿ ಕಂತು ಅವರ ಒಂದು ಅಕೌಂಟ್ಗೆ ಜಮಾ ಆಗ್ತದಂತಕ್ಕಂಥ ವಿಚಾರ ಜಿಲ್ಲೆಯಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸಿರ್ವಾರ ತಾಲೂಕಿಗೆ ಸಂಬಂಧಪಟ್ಟಂಗೆ ಎಷ್ಟು ಜನ ರೈತರಿಗೆ ಬಂದಿದೆ, ಜೊತೆಗೆ ಬರ್ತಾ ಇದೆ ಅವ್ರ ಅಕೌಂಟಿಗೆ ಜಮಾ ಆಗ್ತದೆ ಹೋದ ವರ್ಷದ ಫಸಲ್ ಬಿಮಾ ಕಂತು? ಹಾಂ ಸರ್, 2021-22 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸುಮಾರು 4,150 ರೈತರ ಕಂತಿಗೆ ಹಣ ಪಾವತಿಯಾಗಿದೆ ಸಿರ್ವಾರ ತಾಲೂಕಲ್ಲಿ. ಅದು ಕ್ಲೇಮ್ ಅಮೌಂಟ್ ಬಂದ್ಬಿಟ್ಟು 88 ಲಕ್ಷ ಅಮೌಂಟು ಆಲ್ಮೋಸ್ಟ್ ರೈತರ ಖಾತೆಗೆ ಜಮಾ ಆಗಿದೆ. ಮತ್ತು ನಮ್ಮ ಸಿರ್ವಾರ ಹೋಬಳಿಗೆ ಸಂಬಂಧಪಟ್ಟಂಗೆ ಸಿರ್ವಾರ ಮತ್ತು ಗಣದಿನ್ನಿ ಚಾಕ್ಬಾವಿ ಪಂಚಾಯತಿ ರೈತರಿಗೆಲ್ಲ ಭತ್ತ ವಿಮೆ ಮಾಡಿಸಿದವರಿಗೆಲ್ಲ ಈಗ ಆಲ್ರೆಡಿ ಅವರ ಖಾತೆಗೆ ಹಣ ಜಮಾವಾಗಿದೆ. ಅಂದರೆ ರೈತರು ಈ ಸಲನೂ ಹೇಳಿಕ್ಕೆ ಆಗೋದಿಲ್ಲ ಯಾವ ರೀತಿ ಬರುತ್ತೋ ಪರಿಸ್ಥಿತಿ ಅಂತಕ್ಕಂಥದ್ದು, ರೈತರು ಕಡ್ಡಾಯವಾಗಿ ಬೆಳೆ ವಿಮೆಯನ್ನು ಮಾಡಿಸ್ಬೇಕಂತ ಹೇಳ್ತಿರ್ತಾವೆ. ಆಮೇಲೆ ವಿಶೇಷವಾಗಿ ಬೇರೆ ಯೋಜನೆಗಳು ರೈತ ಸಂಪರ್ಕ ಕೇಂದ್ರದಿಂದ ಏನು ವಿಶೇಷವಾದಂಥ ಯೋಜನೆಗಳಿದ್ದಾವೆ? ಕೃಷಿ ಉಪಕರಣಗಳು, ಸ್ಪ್ರೇಯರ್ ಇರ್ಬೋದು, ಡಸ್ಟರ್ಸ್ ಇರ್ಬೋದು, ಅಥವಾ ಬೇರೆ ಉಳುಮೆ ಮಾಡ್ತಕ್ಕಂಥ ಉಪಕರಣಗಳು ರೈತರು ಅರ್ಜಿಯನ್ನು ಕೊಡ್ತಿರ್ತಾರೆ, ಅದಕ್ಕೆಲ್ಲ ಹೇಗಿದೆ ಇಲ್ಲೆಲ್ಲ? ನಿಮಗೆಲ್ಲ ಗೊತ್ತಿರೋ, ರೈತರಿಗೆ ಗೊತ್ತಿರುವ ಹಾಗೆ ಈಗ ಆಲ್ಮೋಸ್ಟ್ ಎಲ್ಲ ಸೌಲಭ್ಯಗಳು ರೈತರ ಮನೆ ಬಾಗಿಲಿಗೆ ತಲುಪಿವೆ. ಕೃಷಿ ಯಂತ್ರೋಪಕರಣಗಳಾಗಲಿ ಮತ್ತು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸ್ಪ್ರಿಂಕ್ಲರ್ ಸೆಟ್ಗಳಾಗಲಿ ಈಗ ಆಲ್ರೆಡಿ ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ರೈತರೆಲ್ಲ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಬೇಡಿಕೆನೂ ಜಾಸ್ತಿ ಇದೆ. ಅದ್ರ ಪ್ರಕಾರ ನಮಗೆ ಸರಬರಾಜು ಬಂದಂಗೆಲ್ಲ ನಾವು ಬೇಡಿಕೆನ ಈಡೇರಿಸ್ತಾ ಇದ್ದೀವಿ ಸರ್ ರೈತರಿಗೆಲ್ಲ. ಯಾಕಂದ್ರೆ ಸಿರ್ವಾರು ಹೆಚ್ಚಿನ ಕ್ಷೇತ್ರ ಭತ್ತವನ್ನು ಬೆಳೀತಾರೆ ರೈತರು, ಇಲ್ಲೆಲ್ಲ ಕೆನಾಲ್ ನೀರು ಬಂದ ಮೇಲೆ ಭತ್ತದ ಒಂದು ನಾಟಿ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ಜುಲೈ ತಿಂಗಳ ಕೊನೆಗೆ ನೀರು ಬರ್ತಿರ್ತಾವೆ, ಒಮ್ಮೆ ಜೂನ್ ಜೂನ್ನಲ್ಲಂತೂ ಬರೋದಿಲ್ಲ, ಜುಲೈ ತಿಂಗಳಲ್ಲಿ ಬರಬಹುದು ನೀರು. ಇಲ್ಲಿ ಈಗಾಗಲೇ ಸಸಿ ಮಡಿಯನ್ನು ಮಾಡುವಂಥವ್ರಿಗೆ ಏನು ಹೇಳ್ತೀರಿ, ಯಾವ ಬೀಜ ತಳಿ ಸಿಗತ್ತೆ ನಿಮ್ಮಲ್ಲಿ ಬೀಜ ಮಾಡುವಂಥ ರೈತರಿಗೆ, ಸಸಿ ಮಾಡುವಂಥವ್ರಿಗೆ ಇಲ್ಲೆಲ್ಲ ಬತ್ತದ್ದು? ನೀರಾವರಿ ರೈತರಿಗೆ ಏನಪ್ಪ ಅಂತಂದರೆ ನಮ್ಮ ಹತ್ರ RNR, BPT 5204, MTU 1010 ಈ ಎಲ್ಲ ತಳಿಗಳು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯವಿದ್ದಾವೆ. ನೀವು ನಾಟಿ ಮಾಡೋದಕ್ಕಿಂತ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಸೋನ್ ರೈಸ್ ಮಾಡೋದಂದರೆ DSR ನೇರ ಬಿತ್ತನೆ ಮಾಡೋದ್ರಿಂದ ನಿಮಗೆ ನಾಟಿ ಮಾಡೋ ಖರ್ಚು ಸ್ವಲ್ಪ ಕಡಿಮೆ ಆಗ್ಬೋದು ಅಂತೇಳಿ ಈ ಮೂಲಕ ನಿಮಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಿರ್ವಾರ ಭಾಗದಲ್ಲಿ ಭಾಳಷ್ಟು ಜನ ಭಾಳಷ್ಟು ಈಗ ನೇರವಾಗಿ ಭತ್ತವನ್ನು ಬಿತ್ತನೆ ಮಾಡಿ ಸಾಕಷ್ಟು ಅನುಭವ ಇದೆ ರೈತರು, ನೇರವಾಗಿ ಬಿತ್ತನೆ ಮಾಡೋದು ಒಳ್ಳೇದಂತ ಹೇಳ್ತಿರ್ತಾವೆ? ಭಾಳ ಒಳ್ಳೇದು ಸರ್. ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಬ್ಯಾಕ್ ಇಂದ DSR ಅಂದ್ರೆ ನೇರ ಕೂರಿಗೆ ಬಿತ್ತನೆ ಭತ್ತ ಅಂತೇಳಿ ಬಹಳ ಫೇಮಸ್ ಆಗಿದೆ. ಸೊ ರೈತರು ಬಹಳ ಜನ ಬಗ್ಗೆ ಅರಿವಿದೆ ಅವರಿಗೆಲ್ಲ. ಇದು ಮಾಡೋದ್ರಿಂದ ರೈತರಿಗೆ ಖರ್ಚು ಬಹಳಷ್ಟು ಕಡಿಮೆ ಆಗ್ಬಹುದು ಅಂತೇಳಿ ಈ ಮೂಲಕ ಹೇಳ್ಬೋದು. ಈಗ ಭತ್ತದ ಬೀಜ ನಿಮ್ಮಲ್ಲಿ ಯಾವ್ಯಾವ KSSC ಬೀಜಗಳು ಸಿಗ್ತಾವೋ, NSC ಬೀಜಗಳು ಇರ್ತಾವ, ಅಥವಾ ಯೂನಿವರ್ಸಿಟಿಯಿಂದ ಮಾಡಿದಂಥ ಬೀಜಗಳು ಬರ್ತಾವೆ, ಯಾವ ಬರ್ತಾವೆ ಇಲ್ಲೆಲ್ಲ ಬೀಜಗಳು ಬತ್ತದ್ದು? ನಮ್ಮ ಹತ್ರ KSSC ಸರ್, ಕರ್ನಾಟಕ ರಾಜ್ಯ ಬೀಜ ನಿಗಮದವ್ರದ್ದು. ಇಲ್ಲ, ರೈತರಿಗೆ ಒಳ್ಳೆ ಬೀಜಗಳ ಲಭ್ಯತೆ ಇದೆಯಾ ಬತ್ತದೆಲ್ಲ? ಭಾಳ ಒಳ್ಳೆ ಬೀಜಗಳ ಲಭ್ಯತೆ ಇದೆ ಸರ್. ನಾವು ಬೀಜ ಬಂದ ತಕ್ಷಣ ಕಂಪಲ್ಸರಿ ಮೊಳಕೆ ಪ್ರಮಾಣ ಟೆಸ್ಟ್ ಮಾಡ್ತೀವಿ ನಮ್ಮ ಆಫೀಸಲ್ಲೇ. ಮೊಳಕೆ ಪ್ರಮಾಣ ಕರೆಕ್ಟಾಗಿ ಬಂದ್ರೇ ನಾವು ಬೀಜ ಹಂಚೋದು, ಇಲ್ಲಾಂದ್ರೆ ಹಂಚೋದಿಲ್ಲ. ಮತ್ತೆ ಬೀಜದ ಮೊಳಕೆ ಪ್ರಮಾಣ ಅಷ್ಟೇ ಅಲ್ಲದೆ ನಾವು ಮಾದರಿಗಳನ್ನು ಕಳಿಸ್ತೀವಿ ಬೀಜದ ಲ್ಯಾಬೊರೇಟರಿಗೆ, ಅಲ್ಲಿಂದ ರಿಪೋರ್ಟ್ ಬಂದ್ಮೇಲೂ ನಾವು ರೈತರಿಗೆ ಹಂಚುತ್ತೀವಿ ಸರ್. ಈಗ ಕೃಷಿ ಯಂತ್ರೋಪಕರಣ ಬಾಡಿಗೆ ಕೇಂದ್ರ ಇಲ್ಲೆಲ್ಲ ಇತ್ತು ಶಿರ್ವಾರದಲ್ಲಿ, ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತೇಳಿ, ಹೇಗೆ ನಡೀತಾ ಇದೆ ಅದು, ಏನೇನು ಉಪಕರಣ ಸಿಗ್ತಾ ಇದ್ದಾವೆ ರೈತರಿಗೆ, ಹಂಗಾಮಿನಲ್ಲಿ ಏನಾದರೂ ಉಪಯೋಗ ಆಗ್ತಾ ಇದೆ ಹೇಗೆ? ತಾಲೂಕಿನಲ್ಲಿ ನಮ್ಮ ಸೇವಾ ಕೇಂದ್ರ ಅಂದರೆ ಮಂಜುನಾಥ ಸೇವಾ ಕೇಂದ್ರ ಅಂತೇಳಿದೆ, ಕೃಷಿ ಆಧಾರಿತ ಬಾಡಿಗೆ ಸೇವಾ ಕೇಂದ್ರ. ಇದು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲೆಲ್ಲ ರೈತರಿಗೆ ಬಹಳ ಮನವರಿಕೆನೂ ಇದೆ, ಇದ್ರ ಬಗ್ಗೆ ಬಹಳ ಫೇಮಸ್ಸು ಆಗಿದೆ ಈ ಕೇಂದ್ರ ಅನ್ನೋದು. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಇದು ನೀರಾವರಿ ರೈತರಿಗೆ ಅಷ್ಟೇ ಅಲ್ಲದೆ ಮಳೆಯಾಶ್ರಿತ ರೈತರಿಗೂ ಎಲ್ಲ ಉಪಕರಣಗಳು ಲಭ್ಯವಿದ್ದೇವೆ. ಇದರಲ್ಲಿ ಎಲ್ಲರೂ ಉಪಯೋಗ ಪಡೆದುಕೊತಾ ಇದ್ದಾರೆ ಸರ್. ಏನು ಹೇಳ್ತೀರಿ ಕೊನೆಯದಾಗಿ ರೈತರಿಗೆ? ಮುಂಗಾರು ಹಂಗಾಮು ಭಾಳಷ್ಟು ಆಶಾದಾಯಕವಾಗಿದೆ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ಕೇಳ್ತಾ ಇದ್ದೇವೆ. ರೈತರು ಒಳ್ಳೆ ರೀತಿಯಿಂದ ಮಳೆ ಪ್ರಾರಂಭ ಆಗಲಿ ಅಂತಕ್ಕಂಥ ವಿಚಾರ ಇದೆ. ನೀವು ಏನು ಹೇಳ್ತೀರಿ ಕೃಷಿ ಕೇಂದ್ರದ ಮುಖ್ಯಸ್ಥರಾಗಿ? ಕೊನೆಯದಾಗಿ ನಾನು ಎಲ್ಲ ರೈತರಲ್ಲಿ ಇದೇ ಮನವಿ ಮಾಡ್ಕೊಳ್ಳೋದು, ಫಸ್ಟ್ ನೀವು ಈಗ ಬೀಜದ ಸೀಸನ್ ಇರೋದ್ರಿಂದ ಕಂಪಲ್ಸರಿ ಎಲ್ಲರೂ ಅಧಿಕೃತವಾಗಿನೇ ಬೀಜ ತಗೋರಿ. ಅನಧಿಕೃತ ಬೀಜನ ತಗೊಂಡು ಮೋಸ ಹೋಗ್ಬೇಡ್ರಿ. ಬೀಜ ತಗೊಳ್ಳುವಾಗ ಕಂಪಲ್ಸರಿ ಬಿಲ್ಗಳನ್ನ ತಗೋರಿ. ಆಮೇಲೆ ತೇವಾಂಶ ಕರೆಕ್ಟ್ ಇದ್ರೆ ಅಷ್ಟೇ ಬಿತ್ತನೆ ಮಾಡಿ, ಇದರಿಂದ ನಿಮಗೆ ಬೀಜದ ಲಾಸ್ ಆಗೋದು ತಡೆಗಟ್ಬೋದು. ಆಮೇಲೆ ಬೀಜೋಪಚಾರ ಕಂಪಲ್ಸರಿ ಮಾಡಲೇಬೇಕು. ಮೊದಲನೇ ಹಂತದಲ್ಲೇ ಬಹಳ ರೋಗ ಮತ್ತು ಕೀಟಗಳನ್ನ ಇದರಿಂದ ತಡೆಗಟ್ಬೋದು. ಒಳ್ಳೆ ಮಳೆ ಆಗಿರೋದ್ರಿಂದ ಮುಂದೆ ಒಳ್ಳೆ ಬೆಳೆನೂ ಬರುತ್ತೆ ಅನ್ನೋ ಆಶಾದಾಯಕದಿಂದ ಮತ್ತೆ ಕಂಪಲ್ಸರಿ ನಿಮ್ಮ ಬೆಳೆಗೆ ವಿಮೆ ಮಾಡಿಸ್ರಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ಈಗ ಸಿರ್ವಾರ ತಾಲೂಕಿನಲ್ಲಿ ರಸಗೊಬ್ಬರದ ಕೊರತೆ ಹೇಗಿದೆ? ಬಹಳಷ್ಟು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ರಸಗೊಬ್ಬರ ಕೊರತೆ ಇದೆ, ಹೆಚ್ಚಿನ ರೇಟಿಗೆ ಮಾರ್ತಾ ಇದ್ದಾರೆ, ಡಿ ಎ ಪಿ ಇರ್ಬೋದು ಬೇರೆ ಬೇರೆ ಗೊಬ್ಬರಗಳಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ರೈತರು. ನೀವೇನು ಹೇಳ್ತೀರಿ? ನಮ್ಮ ಸಿರ್ವಾರದಲ್ಲಿ ಸಾಕಷ್ಟು ಗೊಬ್ಬರ ಪ್ರಮಾಣ ಲಭ್ಯತೆ ಇದೆ ಸರ್. ಈ ವರ್ಷ ಅಂತರೂ ಕೊರತೆ ಆಗುವುದಿಲ್ಲ, ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಪರಿಕರ ಮಾರಾಟ ಮಳಿಗೆಗಳಿಗೆ ನಾನೆಲ್ಲ ವಿಸಿಟ್ ಮಾಡಿದ್ದೀನಿ, ಅಲ್ಲೆಲ್ಲ ನೋಡಿದ್ದೀನಿ. ಸ್ಟಾಕ್ ಸಾಕಷ್ಟು ಇದೆ, ಬಫರ್ ಸ್ಟಾಕ್ ಅಂತೇಳಿ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಸೊ ಈ ವರ್ಷ ಏನು ತೊಂದರೆ ಆಗಲ್ಲ. ಸ್ಟಾಕ್ ಬಗ್ಗೆ, ರೇಟ್ ಬಗ್ಗೆ ಬಂದ್ಬಿಟ್ಟು ರೇಟ್ ಅಂತರೂ ಆಲ್ಮೋಸ್ಟ್ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ ಸರ್. ಯಾರಂತರೂ ಎಂ ಆರ್ ಪಿ ಮೇಲೆ ಜಾಸ್ತಿ ಮಾರಾಟ ಮಾಡೋದೇ ಇಲ್ಲ ಸರ್ ಇಲ್ಲಿ. ಅಂದ್ರೆ ರೈತರು ಕಡ್ಡಾಯವಾಗಿ ರಸೀದಿಯನ್ನ ಪಡ್ಕೋಬೇಕು. ಬೀಜ ಆಗ್ಲಿ, ಗೊಬ್ಬರ ಆಗ್ಲಿ, ಕೀಟನಾಶಕ ಆಗ್ಲಿ, ನೀವು ಯಾವುದೇ ಪರಿಕರ ಮಾರಾಟದಿಂದ ಪಡ್ಕೋರಿ ಅಥವಾ ರೈತ ಸಂಪರ್ಕ ಕೇಂದ್ರದಿಂದ ತಗೋರಿ, ನೀವು ಕಂಪಲ್ಸರಿ ಎಲ್ಲದಕ್ಕೂ ಬಿಲ್ ತಗೊಳ್ಳೇಬೇಕಂತೇಳಿ ಈ ಮೂಲಕ ಕೇಳ್ಕೊತೀವಿ. ಒಳ್ಳೇದು ಫವಿದಾ ಅವರೇ. ಇದುವರೆಗೆ ನಿಮ್ಮ ರೈತ ಸಂಪರ್ಕ ಕೇಂದ್ರದ ಒಂದು ಭಾಗದಲ್ಲಿ ಬರ್ತಕ್ಕಂಥ ಮಳೆ ಬೆಳೆ ಪರಿಸ್ಥಿತಿ, ಜೊತೆಗೆ ರೈತ ಸಂಪರ್ಕ ಕೇಂದ್ರ ಯಾವ ರೀತಿ ಪರಿಕರಗಳನ್ನು ಕೊಡ್ತಾ ಇದೆ, ಯಾವ ರೀತಿ ಕೆಲಸ ಮಾಡದಂತಕ್ಕಂಥ ವಿಚಾರ ಹಂಚಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಮಳೆಯಾಗಿ ಈ ಭಾಗದಲ್ಲಿ ಸಮೃದ್ಧವಾದಂಥ ಬೆಳೆಗಳು ಬರಲಿ ಅಂತೇಳಿ ಹಾರೈಸೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದ. ಇದುವರೆಗೆ ಸಿರ್ವಾರ್ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಕೃಷಿ ಅಧಿಕಾರಿ ಫವಿದಾ ಬೇಗಂ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ, ಬೀಜ ಬಿತ್ತನೆ ಮಾಡಲು ಯಾಂತ್ರೀಕೃತ ಕೂರಿಗೆಗಳ ಮಹತ್ವ ಕುರಿತು ಡಾಕ್ಟರ್ ಕೆವಿ ಪ್ರಕಾಶ್ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದು ನಾನು ಬೀಜ ಬಿತ್ತನೆಯಲ್ಲಿ ಬಳಸುವ ಸುಧಾರಿತ ಯಾಂತ್ರೀಕೃತ ಕೂರಿಗೆಗಳು ಎನ್ನುವ ವಿಷಯದ ಮೇಲೆ ರೈತರಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವೆನು. ಈ ಒಂದು ದಿಸೆಯಲ್ಲಿ ಈ ಯಾಂತ್ರೀಕೃತ ಕೂರಿಗೆ ಅಂತಂದ್ರೆ ಬೀಜ ಬಿತ್ತನೆ ಮಾಡಲಿಕ್ಕೆ ನಾವು ರೈತರು ವಿವಿಧ ಬಗೆಯ ಪದ್ಧತಿಗಳನ್ನು ಅನುಸರಿಸುತ್ತಾ ಇದ್ದಾರೆ. ಅದರಲ್ಲಿ ಏನಂತಂದ್ರೆ ಯಾಂತ್ರೀಕೃತ ಕೂರಿಗೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಬೀಜ ಮತ್ತು ಗೊಬ್ಬರ ಎರಡು ಒಟ್ಟಿಗೆ ಈ ಒಂದು ಕೃಷಿ ಭೂಮಿ ಏನು ನಾವು ಸಿದ್ಧತೆ ಮಾಡ್ತೀವಿ ಬೀಜ ಬಿತ್ತನೆ ಆಗಬೇಕಾಗಿದೆ. ಇಂತಹ ಒಂದು ಪದ್ಧತಿಯಲ್ಲಿ ಈ ಒಂದು ಸುಧಾರಿತ ಯಾಂತ್ರೀಕೃತ ಕೂರಿಗೆಗಳನ್ನು ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಮುಖಾಂತರ ಬಿಡುಗಡೆ ಮಾಡಿದ್ದೀವಿ. ಈ ಯಾಂತ್ರೀಕೃತ ಕೂರಿಗೆ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ ಒಂದು ಬಿತ್ತನೆ ಕೆಲಸಕ್ಕಾಗಿ ನಾವು ಟ್ರ್ಯಾಕ್ಟರ್ನ ಬಳಸೋದು ಬಹಳಷ್ಟು ಹೆಚ್ಚಾಗಿದೆ, ಕೃಷಿ ಯಾಂತ್ರೀಕರಣ ಕೂಡ ಹೆಚ್ಚಾಗಿದೆ. ಕೃಷಿ ಯಾಂತ್ರೀಕರಣ ಅಂತಂದ್ರೆ ಈ ನಮ್ಮ ಕೃಷಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಕೃಷಿ ಶಕ್ತಿಯ ಲಭ್ಯತೆ 2.14 ಕಿಲೋವ್ಯಾಟ್ ಪರ್ ಹೆಕ್ಟೇರ್. ಈ ಒಂದು ಕೃಷಿ ಶಕ್ತಿಯ ಲಭ್ಯತೆ ನಮಗೆ ಯಂತ್ರಗಳ ಮುಖಾಂತರ ಏನು ಆಗಬೇಕಾಗಿದೆ, ಅದನ್ನ ನಾವು ವಿವಿಧ ಹಂತಗಳಲ್ಲಿ ಈ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಾಗ ನಾವು ಭೂಮಿ ತಯಾರಿಕೆ ಮಾಡಬಹುದು ಅಥವಾ ಬಿತ್ತನೆ ಕೆಲಸ ಮಾಡಬಹುದು. ಈ ವಿಷಯಕ್ಕೆ ಬಂದಾಗ ಏನನ್ನಿಸ್ತದೆ, ಯಾಂತ್ರಿಕತೆ ನಮಗೆ ಬಹಳಷ್ಟು ಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ಕೃಷಿ ಕಾರ್ಮಿಕರ ಒಂದು ಕೊರತೆಯು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಒಂದು ದಿಸೆಯಲ್ಲಿ ಈ ಒಂದು ಕೃಷಿ ಚಟುವಟಿಕೆಯಲ್ಲಿ ಏನು ಕೂರಿಗೆ ಕೆಲಸ ಅಥವಾ ಬಿತ್ತನೆ ಕೆಲಸ ಏನಿದೆ, ಇದು ನಮಗೆ ಸಾಕಷ್ಟು ಪ್ರಮುಖವಾದ ಒಂದು ಅಂಶವನ್ನು ಕಂಡು ಬಂದಿದೆ. ಈ ದಿಸೆಯಲ್ಲಿ ಟ್ರಾಕ್ಟರ್ಗಳನ್ನೇ ನಾವು ಯಾಕೆ ಹೆಚ್ಚಿಗೆ ಬಳಸ್ಕೋಬೇಕು, ಅದೇ ರೀತಿ ಎತ್ತುಗಳನ್ನು ಕೂಡ ನಾವು ಮುಖಾಂತರ ಕೂರಿಗೆ ಅಥವಾ ಬಿತ್ತನೆ ಕೆಲಸವನ್ನು ಮಾಡಬಹುದು. ಈ ಬಿತ್ತನೆ ವಿಷಯಕ್ಕೆ ಬಂದಾಗ ಏನಾಗ್ತದೆ, ನಮ್ಮ ಯಂತ್ರ ಟ್ರಾಕ್ಟರ್ ಇರಬಹುದು ಅಥವಾ ಎತ್ತುಗಳು ಇರಬಹುದು, ಅವುಗಳಿಗೆ ಬಳಸ್ತಕ್ಕಂತಹ ಒಂದು ಯಂತ್ರ ಏನಿದೆ ಅದು ಮಾತ್ರ ಒಂದೇ ರೀತಿ ಇರ್ತದೆ. ಈ ಎತ್ತುಗಳ ವಿಷಯಕ್ಕೆ ಬಂದಾಗ ಬೀಜ ಮತ್ತು ಗೊಬ್ಬರ ಏಕಕಾಲಕ್ಕೆ ಬೀಳಬೇಕಂತ ಒಂದು ವ್ಯವಸ್ಥೆ ಬಂದಾಗ ಯಾಂತ್ರೀಕೃತ ಕೂರಿಗೆಯನ್ನು ನಾವು ಬಳಸಬೇಕಂತಂದ್ರೆ ಎತ್ತುಗಳ ಮುಖಾಂತರ 3 ಸಾಲುಗಳನ್ನು ಮಾತ್ರ ನಾವು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಟ್ರಾಕ್ಟರ್ ಮೂಲಕ ನಾವು ಬಿತ್ತನೆ ಕೂರಿಗೆಯನ್ನು ಬಳಸಬೇಕಂತಂದ್ರೆ ಸುಮಾರಾಗಿ 5-6 ಸಾಲುಗಳನ್ನು ನಾವು ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ನಾವು ಯಂತ್ರವನ್ನು ಹೊಂದಾಣಿಕೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಬಿತ್ತನೆ ಕೂರಿಗೆ ಏನಿದೆ, ಜೋಳ ಬಿತ್ತನೆ ಇರಬಹುದು ಅಥವಾ ಹತ್ತಿ ಬಿತ್ತನೆ ಇರಬಹುದು, ಅದೇ ರೀತಿ ಶೇಂಗಾ ಬಿತ್ತನೆ ಇರಬಹುದು, ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡತಕ್ಕಂತ ಒಂದು ಸಂದರ್ಭ ಏನಿದೆ, ಬೀಜದ ಪ್ರಮಾಣ ಪ್ರತಿ ಹೆಕ್ಟೇರ್ಗೆ ಅಥವಾ ಪ್ರತಿ ಎಕರೆಗೆ ಎಷ್ಟು ಬೇಕಂತೇಳಿ ಮೊದಲೇ ನಾವು ನಿರ್ಧಾರವನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಈ ಒಂದು ಜೋಳದ ವಿಷಯಕ್ಕೆ ಬಂದಾಗ 1 ಎಕರೆಗೆ 3 ಕೆಜಿ ಬೀಜವನ್ನು ನಾವು ಬಳಸ್ತಾ ಇರ್ತೀವಿ. ಅದೇ ರೀತಿ ಶೇಂಗಾ ವಿಷಯಕ್ಕೆ ಬಂದಾಗ ಅಲ್ಲಿ 60-70 ಕೆಜಿ ಬೀಜವನ್ನು 1 ಎಕರೆಗೆ ಬಳಸ್ತಾ ಇರ್ತೀವಿ. ಅಂದ್ರೆ ಮಷಿನ್ ಇರ್ತಕ್ಕಂತಹ ಯಂತ್ರ ಏನಿದೆ ಒಂದೇ ಇದ್ರೂ ಕೂಡ ನಾವು ಅದರಲ್ಲಿ ವಿವಿಧ ಬಗೆಯ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಅಂದ್ರೆ ಬೀಜದ ಯಂತ್ರದಲ್ಲಿ ಏನಾಗ್ತದೆ, ಪ್ರಮುಖವಾಗಿ ಈ ಟ್ರಾಕ್ಟರ್ ಚಾಲಿತ ಯಾಂತ್ರೀಕೃತ ಕೂರಿಗೆಯಲ್ಲಿ ಏನಾಗ್ತದೆ, ವಿವಿಧ ಬಗೆಯ ಬೀಜದ ಪ್ಲೇಟ್ಗಳನ್ನು ನಾವು ಚೇಂಜ್ ಮಾಡಬೇಕಾಗ್ತದೆ. ಜೋಳದ ವಿಷಯಕ್ಕೆ ಬಂದಾಗ ಬೀಜದ ಪ್ಲೇಟ್ ಚೇಂಜ್ ಮಾಡಬೇಕು. ಅದೇ ರೀತಿ ಈ ಒಂದು ಶೇಂಗಾ ವಿಷಯಕ್ಕೆ ಬಂದಾಗ ದೊಡ್ಡ ಗಾತ್ರದ ಒಂದು ಬೀಜ ಇರೋದ್ರಿಂದ ಅಲ್ಲಿ ಇರ್ತಕ್ಕಂತ ಒಂದು ಯಂತ್ರದಲ್ಲಿ ನಾವು ಈ ಸೀಡ್ ರೇಟ್ ಅಂತ ಏನ್ ಹೇಳ್ತೀವಿ, ಆ ಸೀಡ್ ರೇಟ್ ಅಥವಾ ಬೀಜ ಬೇಕಾಗಿರ್ತಕ್ಕಂತ ಪ್ರಮಾಣ 1 ಎಕರೆಗೆ ಎಷ್ಟು ಬೇಕಂತೇಳಿ ಮೊದಲೇ ನಾವು ನಿರ್ಧಾರ ಮಾಡಿಕೊಂಡು ಯಂತ್ರದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಈ ಒಂದು ಪ್ರಯೋಗ ಶಾಲೆಯಲ್ಲಿ ಈ ಒಂದು ಯಂತ್ರದ ಒಂದು ನಿರ್ಧಾರತೆಯನ್ನು ನಿರ್ಧರಿಸಿ ನಂತರ ನಾವು ಯಾಂತ್ರೀಕೃತ ಕೂರಿಗೆಯನ್ನು ಈ ಒಂದು ಬೀಜ ಬಿತ್ತನೆ ಕೆಲಸಕ್ಕಾಗಿ ಬಳಸಬಹುದಾಗಿದೆ. ಸಾಮಾನ್ಯವಾಗಿ ರೈತರು ಮುಂಚೆ ಮೊದಲೆಲ್ಲ ಏನ್ ಮಾಡ್ತಿದ್ರು, ಬ್ರಾಡ್ಕಾಸ್ಟಿಂಗ್ ಅಂತ ಹೇಳ್ತಿದ್ರು, ಅಂದ್ರೆ ಸಾಲುಗಳಲ್ಲೇ ನಾವು ಸರಿಯಾಗಿ ಬಿತ್ತನೆ ಮಾಡ್ತಾ ಇರಲಿಲ್ಲ. ಆ ರೀತಿ ಇರೋದ್ರಿಂದ ಈ ಯಂತ್ರಗಳನ್ನು ನಾವು ಕಟಾವು ಕೆಲಸಕ್ಕೆ ಬಳಸಬೇಕಾದ್ರೆ ಬಹಳಷ್ಟು ತೊಂದರೆ ಆಗ್ತಿತ್ತು. ನಾವು ಯಾಂತ್ರೀಕೃತ ಕೂರಿಗೆಯನ್ನು ಈ ಒಂದು ರೈತರ ಒಂದು ಹೊಲದಲ್ಲಿ ಬೀಜ ಬಿತ್ತನೆಗಾಗಿ ನಾವು ಬಳಸಬಹುದಾಗಿದೆ. ಯಾಂತ್ರೀಕೃತ ಅದೇ ರೀತಿ ಬೀಜ ಬಿತ್ತನೆಗಿಂತ ಮೊದಲು ನಾವು ಏನಂತಂದ್ರೆ ಭೂಮಿ ತಯಾರಿಕೆ ಮಾಡಬೇಕಾಗ್ತದೆ. ಅದನ್ನ ನಾವು ರೋಟೋವೇಟರ್ ಯಂತ್ರೋಪಕರಣದ ಮುಖಾಂತರ ಭೂಮಿ ತಯಾರಿಕೆ ಮಾಡಬಹುದು ಅಥವಾ ಇನ್ನಿತರ ಕುಂಟೆ ಅಥವಾ ಬ್ಲೇಡ್ ಇನ್ನಿತರ ಯಾವುದೇ ಒಂದು ಉಪಕರಣವನ್ನು ಭೂಮಿ ಸಿದ್ಧತೆ ಪಡಿಸಿದಾಗ ಅಲ್ಲಿ ನಮಗೆ ಕೃಷಿ ಯಾಂತ್ರೀಕರಣದ ಪ್ರತಿಶತ ಏನಿದೆ, 60-70% ಕೃಷಿ ಭೂಮಿ ತಯಾರಿಕೆಯನ್ನು ಕಂಡು ಬರ್ತೀವಿ. ಅದೇ ರೀತಿ ಈ ಯಾಂತ್ರೀಕೃತ ಕೆಲಸಕ್ಕಾಗಿ ಬಿತ್ತನೆ ಕೆಲಸಗಳನ್ನು ಬಳಸಿದಾಗ ನಮಗೆ ಕೃಷಿ ಯಾಂತ್ರೀಕರಣದ ಅವಶ್ಯಕತೆ ಏನೆಂದ್ರೆ 30-40% ನಮಗೆ ಅವಶ್ಯಕತೆ ಕಂಡು ಬಂದಿದೆ. ಈ ಒಂದು ಯಾಂತ್ರೀಕೃತ ಕೂರಿಗೆಯಲ್ಲಿ ನಾವು ಪ್ರಮುಖವಾಗಿ ಬೀಜದ ಪ್ಲೇಟ್ಗಳನ್ನು ಬಳಸ್ತೀವಿ. ಅದೇ ರೀತಿ ಟ್ರಾಕ್ಟರ್ ಎಷ್ಟು ಸ್ಪೀಡಿನಲ್ಲಿ ಹೋದರೆ ಅಥವಾ ಎಷ್ಟು ವೇಗದಲ್ಲಿ ಹೋದರೆ ಸುಲಲಿತವಾಗಿ ಕೆಲಸ ಆಗ್ತದೆ ಅಂತಕ್ಕಂತ ಒಂದು ವೈಜ್ಞಾನಿಕವನ್ನು ಕೂಡ ನಾವು ನಿರ್ಧರಿಸಬೇಕಾಗ್ತದೆ. ಟ್ರಾಕ್ಟರ್ನ ವಿಷಯಕ್ಕೆ ಬಂದಾಗ ಏನಾಗ್ತದೆ, ಅಲ್ಲಿ ಸುಮಾರಾಗಿ ನಮಗೆ ವಿವಿಧ ಬಗೆಯ ಗೇರುಗಳು ಇರ್ತವೆ. 2ನೇ ಗೇರು ಮತ್ತು 3ನೇ ಗೇರ್ನಲ್ಲಿ ಈ ಒಂದು ಯಂತ್ರವನ್ನು ಅಳವಡಿಸಿ ನಾವು ನಿಧಾನವಾಗಿ ಓಡಿಸಿದಾಗ ಸುಲಭವಾಗಿ ಈ ಒಂದು ಬೀಜ ಬಿತ್ತನೆಯನ್ನು ನಾವು ಕಂಡುಕೋಬಹುದು. ಅದೇ ರೀತಿ ಭೂಮಿ ಏನಾದರೂ ಕಸ ಇತ್ತಂದ್ರೆ, ಮೊದಲೇ ಕಳೆ ಇತ್ತಂದ್ರೆ, ಅಂತಹ ಒಂದು ಸಂದರ್ಭದಲ್ಲಿ ಈ ನಾವು ಭೂಮಿ ಸಿದ್ಧತೆ ಮಾಡಬೇಕೋ ಇಲ್ಲವೋ ಅಥವಾ ಡೈರೆಕ್ಟ್ ಆಗಿ ನಾವು ಬೀಜ ಬಿತ್ತನೆಯನ್ನು ಮಾಡಬೇಕು ಅಂತ ಒಂದು ವಿಷಯಕ್ಕೆ ಬಂದಾಗ ಕಳೆಗಳು ಏನಾದರೂ ಇದ್ರೆ ಕಡಿಮೆ ಖರ್ಚಿನಲ್ಲಿ ಅದನ್ನ ಬೀಜ ಬಿತ್ತನೆ ಮಾಡತಕ್ಕಂತ ಒಂದು ಉಪಕರಣ ಕೂಡ ಇದೆ ನಮಗೆ, ಅದಕ್ಕೆ ರೋಟೋ ಸೀ ಡ್ರಿಲ್ ಅಂತ ಹೇಳ್ತೀವಿ ಅಥವಾ ರೋಟೋ ಟಿಲ್ ಡ್ರಿಲ್ ಅಂತ ಹೇಳ್ತೀವಿ. ಈ ಒಂದು ಉಪಕರಣವನ್ನು ಟ್ರ್ಯಾಕ್ಟರ್ಗೆ ಹಚ್ಚಿ ನಾವು ಕೆಲಸಕ್ಕೆ ನಿರ್ವಹಿಸಿದಾಗ ರೋಟೋವೇಟರ್ ಏನ್ ಕೆಲಸ ಮಾಡುತ್ತದೆ, ಮೊದಲು ಭೂಮಿ ಹದಗೊಳ್ಳುತ್ತದೆ, ಅದೇ ರೀತಿ ಹದಗೊಳ್ಳದ ನಂತರ ಏನಾಗ್ತದೆ, ಬೀಜವನ್ನು ಅದರೇ ಭೂಮಿಯಲ್ಲಿ ನಾವು ಬಿತ್ತನೆ ಮಾಡಬೇಕಾಗ್ತದೆ. ಈ ಒಂದು ಭೂಮಿ ತಯಾರಿಕೆ ಕೆಲಸ ಮತ್ತು ಬಿತ್ತನೆ ಕೆಲಸವನ್ನು ಏಕಕಾಲಕ್ಕೆ ಮಾಡೋದ್ರಿಂದ ನಮಗೆ ಈ ಟ್ರ್ಯಾಕ್ಟರ್ನಲ್ಲಿ ಡೀಸೆಲ್ ಉಳಿತಾಯ ಕೂಡ ಕಂಡುಬರುತ್ತದೆ. ಸುಮಾರಾಗಿ ಈ ಭೂಮಿ ತಯಾರಿಕೆಗಾಗಿ ನಾವು ಒಂದು 3-4 ಲೀಟರ್ ಡೀಸೆಲ್ ಖರ್ಚು ಮಾಡ್ತೀವಿ ಒಂದು ಎಕರೆ ಭೂಮಿಗೆ. ಅದೇ ರೀತಿ ಬಿತ್ತನೆ ಕೆಲಸಕ್ಕಾಗಿ ಕೂಡ ನಾವು 1-3 ಲೀಟರ್ನಷ್ಟು ಡೀಸೆಲ್ ನಾವು ಪ್ರತ್ಯೇಕವಾಗಿ ಖರ್ಚು ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಏಕಕಾಲಕ್ಕೆ ಈ ಒಂದು ಬಿತ್ತನೆ ಕೆಲಸವನ್ನ ರೋಟೋ ಟಿಲ್ಡ್ರಿಲ್ ಮುಖಾಂತರ ಮಾಡೋದ್ರಿಂದ ನಮಗೆ ಈ ಬಿತ್ತನೆ ಕೆಲಸ ಸುಲಭವಾಗಿ ನಡೆಯೋದಲ್ಲದೆ ಡೀಸೆಲ್ ಕೂಡ ಉಳಿತಾಯ ಆಗ್ತದೆ. ಅದೇ ರೀತಿ ರೈತರಿಗೆ ಹಣದ ಉಳಿತಾಯ ಕೂಡ ಬಹಳಷ್ಟು ಮುಖ್ಯ. ಸುಮಾರಾಗಿ 50-60% ಹಣದ ಉಳಿತಾಯವನ್ನು ಕೂಡ ನಾವು ಕಂಡುಕೊಳ್ಳಬಹುದು. ಯಾಂತ್ರೀಕೃತ ಕೂರಿಗೆಯನ್ನು ನಾವು ಈ ಒಂದು ಟ್ರ್ಯಾಕ್ಟರ್ ಮೂಲಕ ಬಿತ್ತನೆ ಮಾಡಿದಾಗ ಹಣದ ಉಳಿತಾಯದ ಜೊತೆಗೆ 50-60% ಸಮಯದ ಉಳಿತಾಯವೂ ಕೂಡ ಕಂಡುಬರುತ್ತದೆ. ಯಾಕಂತಂದ್ರೆ ಕೃಷಿ ಕಾರ್ಮಿಕರ ದೊರೆಯುವಿಕೆ ಅಥವಾ ಈ ಒಂದು ಕೃಷಿ ಕಾರ್ಮಿಕರು ಏನು ನೈಪುಣ್ಯತೆಯನ್ನು ಹೊಂದಿರ್ತಾರೆ ಬೀಜ ಬಿತ್ತನೆಯ ಒಂದು ಕೆಲಸಕ್ಕಾಗಿ, ಅಂತಹವರ ಒಂದು ಸಮಯವನ್ನು ಮತ್ತು ಸಮಯದ ಹಣದ ಒಂದು ಉಳಿತಾಯವನ್ನು ಕೂಡ ನಾವು ಮಾಡಬಹುದು. ಈ ಟ್ರ್ಯಾಕ್ಟರ್ ಬೀಜದ ಪ್ಲೇಟ್ ಅಂತ ಏನು ಹೇಳ್ತಾ ಇದ್ದೀವಿ, ಅದೇ ರೀತಿ ಈ ಒಂದು ಇನ್ಕ್ಲೈನ್ಡ್ ಪ್ಲೇಟ್ ಇರ್ತಕ್ಕಂತ ಒಂದು ಟ್ರ್ಯಾಕ್ಟರ್ನಲ್ಲಿ ಒಂದು ಸೀಡ್ರಿಲ್ ಮಾಡಿದ್ದೀವಿ, ಅದನ್ನ ನಾವು ಈ ಒಂದು ಶೇಂಗಾ ಬಿತ್ತನೆಗೆ ಅಥವಾ ಮೆಕ್ಕೆಜೋಳ ಬಿತ್ತನೆಗೆ ನಾವು ಕೂಡ ಬಳಸಬಹುದು. ಈ ಸಣ್ಣ ಬೀಜಗಳು ಏನಿರ್ತವೆ, ಈ ಒಂದು ಕಿರುಧಾನ್ಯಗಳಲ್ಲಿ ಈ ಬೀಜದ ಒಂದು ಗಾತ್ರ ಏನಿರ್ತದೆ ಅಲ್ಲಿ ಕಡಿಮೆ ಇರ್ತದೆ, ಅಂತ ಒಂದು ಸಂದರ್ಭದಲ್ಲಿ ನಾವು ಸೀಡ್ರಿಲ್ ಟ್ರ್ಯಾಕ್ಟರ್ ಮೂಲಕವಾಗಿ ಅಥವಾ ಎತ್ತುಗಳ ಒಂದು ಯಂತ್ರದ ಮೂಲಕ ಬಳಕೆ ಮಾಡಿ ಮಿಲೆಟ್ ಪ್ಲಾಂಟರ್ ಅಂತ ಇದೆ ಅದನ್ನು ಕೂಡ ನಾವು ಬಳಸಬಹುದು. ಈ ಬೀಜದ ಪ್ರಮಾಣವನ್ನ ಪ್ರಮುಖವಾಗಿ ನಾವು ಎಕರೆಗೆ ತಕ್ಕಂತೆ ಒಂದು ಸೀಡ್ ರೇಟ್ ಅನ್ನು ಅಡ್ಜಸ್ಟ್ ಮಾಡಿ ಅದನ್ನ ನಾವು ಬಳಸಿದಾಗ ರೈತರಿಗೆ ಏನಾಗ್ತದೆ, ಬೀಜ ಬಿತ್ತನೆ ಕೂಡ ಸರಿಯಾಗಿ ಆಗ್ತದೆ. ಅದೇ ರೀತಿ ಬೀಜ ಬಿತ್ತನೆ ಜೊತೆಗೆ ರಾಯಚೂರು ವಿಭಾಗದಲ್ಲಿ ಈ ಭತ್ತದ ನಾಟೀಕರಣ, ಭತ್ತ ಏನು ಸಸಿ ಇದೆ ಅದನ್ನ ನಾಟೀಕರಣ ಯಂತ್ರವನ್ನು ಕೂಡ ನಾವು ಮಾಡಿದ್ದೀವಿ. ಒಂದು ದಿವಸಕ್ಕೆ ನಾಟೀಕರಣ ಯಂತ್ರ ಅಂತ ಏನಿದೆ, ಸೆಲ್ಫ್ ಪ್ರೊಪೆಲ್ಡ್ ಯಂತ್ರ ಅಂತ ಹೇಳ್ತೀವಿ ನಾವು ಇಂಜಿನ್ ಮುಖಾಂತರ, ಅದನ್ನ ನಾವು ಭತ್ತದ ನಾಟಿ ಯಂತ್ರವನ್ನು ಬಳಸಿದಾಗ ಅಲ್ಲಿ ನಾವು ಒಂದು ದಿವಸಕ್ಕೆ ಸರಿಸುಮಾರಾಗಿ 4-5 ಎಕರೆ ಭತ್ತ ನಾಟಿ ಮಾಡತಕ್ಕಂತ ಒಂದು ಯಂತ್ರವನ್ನು ಕೂಡ ಅಭಿವೃದ್ಧಿಪಡಿಸಿದ್ವಿ. ಈ ಒಂದು ಭತ್ತದ ವಿಷಯಕ್ಕೆ ಬಂದಾಗ 4 ಸಾಲುಗಳಿಂದ 6 ಸಾಲುಗಳು ಏಕಕಾಲಕ್ಕೆ ಭತ್ತದ ನಾಟಿಯನ್ನು ನಾವು ಸುಲಭವಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಅದೇ ರೀತಿ ಖರ್ಚು ವಿಷಯಕ್ಕೆ ಬಂದಾಗ ಈ ನಮ್ಮ ಭತ್ತದ ನಾಟಿ ಯಂತ್ರದಲ್ಲಿ ಪ್ರಮುಖವಾಗಿ ಏನಾಗ್ತದೆ, ಅಲ್ಲಿ ನಮಗೆ ಈ ಚಾಪೆ ಮಾದರಿ ಆಧಾರಿತ ಅಥವಾ ಇಂಜಿನ್ಗೆ ಹೊಂದಾಣಿಕೆ ಇರತಕ್ಕಂತಹ ಒಂದು ಸಸಿ ಏನಿದೆ, ಭತ್ತದ ಸಸಿಗಳನ್ನ ಪ್ರಮುಖವಾಗಿ ಬೆಳೆದು ನಾವು ಯಂತ್ರದಲ್ಲಿ ಬಳಸಿದಾಗ ನಮಗೆ ನಾಟಿ ಯಂತ್ರ ಒಳ್ಳೆ ರೀತಿ ಕೆಲಸ ಮಾಡತಕ್ಕಂತ ಒಂದು ಸಂದರ್ಭ ಕಂಡು ಬಂದಿದೆ. ಅಂದ್ರೆ ಪ್ರಮುಖವಾಗಿ ರೈತರಿಗೆ ಈ ಮುಖಾಂತರ ನಾವು ಹೇಳೋದೇನೆಂತಂದ್ರೆ, ಈ ಬೀಜ ಬಿತ್ತನೆ ಏನು ಕೆಲಸ ಇದೆ, ಬಹಳಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಕೆಲಸವನ್ನು ನಾವು ಮಾಡಿ ತೋರಿಸಬೇಕಾಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕೃಷಿ ಯಾಂತ್ರಿಕತೆ ಏನಿದೆ ಅಲ್ಲಿ ನಮಗೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ. ಸುಮಾರಾಗಿ ಈ ಒಂದು ಕರ್ನಾಟಕ ಪ್ರದೇಶದಲ್ಲಿ ನಾವು ಬೀಜ ಬಿತ್ತನೆಯ ಒಂದು ಕೆಲಸಕ್ಕಾಗಿ ಒಂದು ಕೃಷಿ ಯಾಂತ್ರೀಕರಣದ ಒಂದು ಸರ್ವೆ ಮಾಡಿ ನೋಡಿದಾಗ 30-40% ಬಹಳಷ್ಟು ನಾವು ಸಕ್ಸಸ್ ಕೂಡ ಕಂಡು ಬಂದಿದ್ವಿ. ಹಿಂದಿನ ದಿನಗಳಲ್ಲಿ ಏನಾಗ್ತಾ ಇತ್ತು, ಯಂತ್ರೋಪಕರಣದ ಅವಶ್ಯಕತೆ ಅಷ್ಟೊಂದು ಸುಧಾರಿತ ಯಂತ್ರೋಪಕರಣಗಳು ಇದ್ದಿಲ್ಲ. ಈಗ ಟ್ರ್ಯಾಕ್ಟರ್ ಚಾಲಿತ ಇರಬಹುದು, ಎತ್ತುಗಳ ಚಾಲಿತ ಇರಬಹುದು, ಈ ಒಂದು ಆಟೋಮೆಟಿಕ್ ಆಗಿ ಬೀಜ ಮತ್ತು ಗೊಬ್ಬರ ಏಕಕಾಲಕ್ಕೆ ಬಿತ್ತನೆ ಮಾಡತಕ್ಕಂತ ಒಂದು ಯಂತ್ರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ರೈತರಿಗೆ ಒಂದು ಯಂತ್ರದ ಬೆಲೆ ದುಬಾರಿ ಎನಿಸಿದ್ರೆ ಅದನ್ನ ನಾವು ಈ ಒಂದು ರೈತ ಸಂಪರ್ಕ ಕೇಂದ್ರ ಇರಬಹುದು ಅಥವಾ ಈ ಒಂದು ಯಂತ್ರಗಳ ಒಂದು ಮಾರಾಟದ ವ್ಯವಸ್ಥೆ ಅಲ್ಲಿ ಕೂಡ ನಾವು ಸಬ್ಸಿಡಿ ಮುಖಾಂತರವಾಗಿ ಪಡೆಯಬಹುದು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಏನ್ ಮಾಡಿದೆ, ಕರ್ನಾಟಕ ಸರ್ಕಾರ ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಲವು ಮಾರಾಟದ ಒಂದು ಕೇಂದ್ರಗಳಲ್ಲ ಅಲ್ಲದೆ ಈ ನಮ್ಮ ಒಂದು ಯಂತ್ರೋಪಕರಣಗಳ ಒಂದು ಯಂತ್ರಧಾರೆ ಅಂತ ಏನಿರ್ತೀವಿ, ಅಂತ ಯಂತ್ರಧಾರೆ ಮುಖಾಂತರ ಕೂಡ ಈ ಯಂತ್ರೋಪಕರಣಗಳ ಲಭ್ಯತೆ ಆಗಲಿ ಅಂತೇಳಿ ಬಿತ್ತನೆ ಬೀಜದ ಯಂತ್ರಗಳನ್ನು ಕೂಡ ರೈತರಿಗೆ ಇಟ್ಟಿದ್ದಾರೆ. ಈ ಒಂದು ದಿಸೆಯಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 4-5 ಮಾಡೆಲ್, ಬೇರೆ ಬೇರೆ ವಿವಿಧ ಮಾಡೆಲ್ಗಳನ್ನು ಕೂಡ ನಾವು ಮಾಡಿದ್ದೀವಿ. ಈ ಒಂದು ಆಟೋಮೆಟಿಕ್ ಸೀಡ್ರಿಲ್, ಆಟೋಮೆಟಿಕ್ ಅಂದ್ರೆ ನಾವು ಯಾಂತ್ರೀಕೃತವಾಗಿ ಕೆಲಸ ಆಗಿರಬೇಕು, ಕೆಲಸದ ಖರ್ಚು ಕಡಿಮೆ ಆಗಿರಬೇಕು, ಹಣದ ಉಳಿತಾಯ ಜಾಸ್ತಿ ಆಗಬೇಕು. ಈ ಒಂದು ದಿಸೆಯಲ್ಲಿ ಈ ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಈ ಒಂದು ಟ್ರ್ಯಾಕ್ಟರ್ ಚಾಲಿತ ಅಥವಾ ಎತ್ತುಗಳ ಚಾಲಿತ ಈ ಒಂದು ಬೀಜ ಬಿತ್ತನೆಗಾಗಿ ಯಾಂತ್ರೀಕೃತ ಕೂರಿ ಏನಿದೆ ರೈತರಿಗೆ ವರದಾನವಂತ ಹೇಳಿ ಕಂಡು ಬಂದಿದೆ. ಅಂದರೆ ರೈತರು ಒಂದು ಪ್ರಾತ್ಯಕ್ಷಿಕೆ ರೂಪದಲ್ಲಿ ಕೂಡ ಇದನ್ನು ಪಡೆಯಬಹುದು, ಅಥವಾ ಒಂದು ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ಯಾಂತ್ರೀಕೃತ ಕೂರಿಗೆ ಬಗ್ಗೆ ಅಥವಾ ಬೀಜ ಬಿತ್ತನೆಯ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಬಹುದು. ಈ ಒಂದು ದಿಸೆಯಲ್ಲಿ ನನ್ನ ಮೊಬೈಲ್ ನಂಬರ್ ಏನಿದೆ 9449585583, ಈ ಒಂದು ಮೊಬೈಲ್ ಮುಖಾಂತರ ಈ ಒಂದು ಬೀಜ ಬಿತ್ತನೆಗಾಗಿ ಯಾಂತ್ರೀಕೃತ ಕೂರಿಗೆಗಳನ್ನು ಯಾವ ರೀತಿ ಬಳಸಬೇಕು, ಅದನ್ನು ಪ್ರಾತ್ಯಕ್ಷಿಕ ರೂಪದಲ್ಲಿ ರೈತರಿಗೆ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಾವು ರೈತರಿಗೆ ಹಂಚಿಕೊಡ್ತಾ ಇದ್ದೀವಿ. ಈ ಒಂದು ವಿಷಯದಲ್ಲಿ ಯಾಂತ್ರೀಕೃತ ಕೂರಿಗೆ ಇದೆ, ರೈತರಿಗೆ ವರದಾನ ಅಂತ ಹೇಳ್ತಾ ಈ ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದೀವಿ, ರೈತರಿಗೆ ಇದನ್ನು ತಲುಪಬೇಕಂತೇಳಿ ಪ್ರಾತ್ಯಕ್ಷಿಕೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಮಾಡ್ತಾ ಇರ್ತೀವಿ. ರೈತರು ಈ ಒಂದು ಹೆಚ್ಚಿನ ನೆರವನ್ನು ಸಣ್ಣ ರೈತರಿರಬಹುದು ಅಥವಾ ದೊಡ್ಡ ರೈತರಿರಬಹುದು, ಇದರ ಒಂದು ಲಾಭವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಇದುವರೆಗೆ ಬೀಜ ಬಿತ್ತನೆ ಮಾಡಲು ಯಾಂತ್ರೀಕೃತ ಕೂರಿಗೆಗಳ ಮಹತ್ವ ಕುರಿತು ಡಾಕ್ಟರ್ ಕೆವಿ ಪ್ರಕಾಶ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ದಿನಾಂಕ 22/6/2022 ಅಲ್ಲಲ್ಲಿ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-35 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22-22 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-79% ಮತ್ತು ಕನಿಷ್ಠ ಆರ್ದ್ರತೆ ಪ್ರಮಾಣ 45-47% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 1-4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ ಎಂದು ಹವಾಮಾನ ಮುನ್ಸೂಚನೆ ಅವರು ಈ ಕೆಳಕಂಡ ಕೃಷಿ ಚಟುವಟಿಕೆಯನ್ನು ಅನುಸರಿಸಲು ಸಲಹೆಯನ್ನು ನೀಡಿದ್ದಾರೆ. ಹತ್ತಿ ಬಿತ್ತನೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮೆಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮೆಥಲಿನ್ 38.7 CS ಕಳೆನಾಶಕಗಳನ್ನು 300 ಲೀಟರ್ ಎಕರೆ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಶೇಂಗಾ ಬಿತ್ತನೆ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟಾನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಬೇಕು. ತೊಗರಿ ಬಿತ್ತನೆ. ಬಿತ್ತನೆಗೆ ಬೇಕಾಗುವ ಸೂಕ್ತವಾದ ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಒಂದು ಪ್ರಕಟಣೆ. ರೈತ ಬಾಂಧವರಿಗೊಂದು ಸಂತಸದ ಸುದ್ದಿ. 2021-22 ಸಾಲಿನ ಫಸಲ್ ಬಿಮಾ ಯೋಜನೆಯ ರೈತರ ಕಂತು ಈಗಾಗಲೇ ಜಮಾವಾಗುತ್ತಿದ್ದು 2022-23 ಸಾಲಿನಲ್ಲಿ ಹೋಬಳಿ ಮಟ್ಟದಲ್ಲಿ ಭತ್ತ, ಈರುಳ್ಳಿ, ಹುರುಳಿ, ಸೂರ್ಯಕಾಂತಿ, ಮೆಕ್ಕೆಜೋಳ ಈ ಬೆಳೆಗಳನ್ನು ಬೆಳೆಯುವ ರೈತ ಬಾಂಧವರು ದಿನಾಂಕ 16/8/2022 ಒಳಗಾಗಿ ತಮ್ಮ ಸಮೀಪದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಬೆಳೆ ವಿಮೆ ನೋಂದಾವಣಿಯನ್ನು ಮಾಡಿಸಿ ಲಾಭವನ್ನು ಪಡೆದುಕೊಳ್ಳಿರಿ. ಬೆಳೆ ವಿಮೆ ನೋಂದಾವಣೆಗೆ ಅಗತ್ಯ ದಾಖಲಾತಿಗಳಾದ ಪಹಣಿ, ಬ್ಯಾಂಕ್ ಪಾಸ್ಪುಸ್ತಕ, ಆಧಾರ್ ಕಾರ್ಡ್ ಹಾಗೂ ಇತರೆ ಅಗತ್ಯ ಮಾಹಿತಿಗಳೊಂದಿಗೆ ಕೊನೆಯ ದಿನಾಂಕದೊಳಗೆ ನೋಂದಾವಣಿಯನ್ನು ಮಾಡಿ ಬೆಳೆ ವಿಮೆ ಲಾಭವನ್ನು ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಗ್ರಾಹಕ ಸೇವಾ ಕೇಂದ್ರ, ಬ್ಯಾಂಕ್ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆಯ ಸಿಬ್ಬಂದಿಗಳನ್ನು ಭೇಟಿಯಾಗಿ. ಇದು ರಾಯಚೂರು ಜಿಲ್ಲೆ ಕೃಷಿ ಇಲಾಖೆಯ ಪ್ರಕಟಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೀಗಿದೆ. ಭತ್ತ, ಹೊಸ ಸೋನ, ಮಸೂರಿ ಕನಿಷ್ಠ 4,400 ರೂಪಾಯಿಯಿಂದ ಗರಿಷ್ಠ 1,870 ರೂಪಾಯಿ. ಭತ್ತ, ಹಳೆ ಸೋನ, ಮಸೂರಿ 1,980 ರೂಪಾಯಿಯಿಂದ 2,595 ರೂಪಾಯಿ. ಕಡಲೆಕಾಳು 4,089 ರೂಪಾಯಿ. ಭತ್ತ ರಾಜಹಂಸ 1,289 ರೂಪಾಯಿ. ತೊಗರಿ ಕೆಂಪು 1,409 ರೂಪಾಯಿಯಿಂದ 6,139 ರೂಪಾಯಿ. ಮಾರುಕಟ್ಟೆ ಲಿಂಗಸ್ಕೂರು ಸಜ್ಜೆ ಕನಿಷ್ಠ 2,400 ರೂಪಾಯಿ. ಭತ್ತ ಐಆರ್ 64 1,900 ರೂಪಾಯಿ. ಭತ್ತ ಕಾವೇರಿ ಸೋನ್ 1,600 ರೂಪಾಯಿಯಿಂದ 1,800 ರೂಪಾಯಿ. ಭತ್ತ ಆರ್ಎನ್ಆರ್ ಹೊಸದು 2,000 ರೂಪಾಯಿಯಿಂದ 2,080 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 2,100 ರೂಪಾಯಿಯಿಂದ 2,450 ರೂಪಾಯಿ. ಇದುವರೆಗೆ ಮಾರುಕಟ್ಟೆ ಮಾನ್ವಿ, ಮಾರುಕಟ್ಟೆ ರಾಯಚೂರು ಹಾಗೂ ಸಿಂಧನೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಉದ್ಯೋಗವಾಣಿ. ನನ್ನ ಹೆಸರು ಜ್ಯೋತಿ ಅಂತ. ನಾನು ಎಸ್ಎಸ್ಎಲ್ಸಿ ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ ಆರ್ಎಂಎಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪುಣೆಯಲ್ಲಿ ವರ್ಷಕ್ಕೆ 300,000 ಕೆಲಸದಲ್ಲಿ ಸೇರಿದ್ದೀನಿ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂದೇ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಸಿಳ್ಳೆಕ್ಯಾತ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳು. ರಾಜ ನೋಡಿಂತ ವರವ